ಇದನ್ನ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಇರಿಗೇಷನ್ ವ್ಯವಸ್ಥೆಗೆ ಇದಕ್ಕೆಲ್ಲದೂ ಸೇರಿ 50% ಸಹಾಯಧನವನ್ನು ಕೊಡ್ತಾರೆ. ಅಂದರೆ ನೀವೊಂದು 10 ಲಕ್ಷ ರೂಪಾಯಿ ಯೋಜನೆಯನ್ನು ತಯಾರು ಮಾಡಿದ್ರೆ 50% ಅಂದರೆ 5 ಲಕ್ಷದ ಧನ ಸಹಾಯವನ್ನು ರೈತರಿಗೆ ಸರ್ಕಾರದಿಂದ ನೇರವಾಗಿ ಕೊಡ್ತಾರೆ. ಅದನ್ನು ನೀವು ಇದರಲ್ಲಿ ಉಪಯೋಗ ತಗೋಬಹುದು. ಅಂದರೆ ಸಾಕಷ್ಟು ಅವಕಾಶ ಇದೆ. ಹೌದು, ಮೊದಲೇದಾಗಿ ತಮಗೆ ತಾವು ಹೇಳ್ದಂಗೆ ಅವರಿಗೆ ಆಸಕ್ತಿ ಇರಬೇಕು. ಹೌದು, ಮತ್ತೆ ತಾನು ಮಾಡಬಲ್ಲೆ ಒಂದು ಮನಸ್ಸಿರಬೇಕು. ಇವತ್ತು ಆಗ್ತದೆ, ತನಗೆ ನೌಕರಿ ಇಲ್ಲ, ಏ ನಮ್ಮ ಉದ್ಯೋಗ ಇಲ್ಲ ಅಂತ ಹೇಳಿ ಕೂತ್ಕೋಬಾರದು. ಇವು ಸಣ್ಣ ಪುಟ್ಟದಿಂದ ನೀವು ಶುರು ಮಾಡಬೇಕು. ಜೀರೋದಿಂದ ಆರಂಭ ಮಾಡಿದ್ರೆ ಮಾತ್ರ ನಾವು 10 ತನಕ ಹೋಗ್ಬೋದು ಅಥವಾ 100 ತನಕ ಹೋಗ್ಬೋದು. ಖಂಡಿತ, ಜೀರೋನೇ ಇಲ್ಲ ಅಂದ್ರೆ ಒಂದು ಆಗಲ್ಲ. ಒಂದು ಹೆಜ್ಜೆ ಮುಂದಿಟ್ಟರೆ ಮತ್ತೆ ಮುಂದೆ ಹೆಜ್ಜೆ ಹೋಗ್ಲಿಕ್ಕಾಗುತ್ತೆ. ಹೆಜ್ಜೆನೇ ಇಟ್ಟೆ ಇಲ್ಲ ಅಂದ್ರೆ ಹೇಗೆ? ಹೌದು. ಆಮೇಲೆ ಇನ್ನೊಂದೇನಂದ್ರೆ ನೀವು ಸ್ವಂತಾಗಿ ಏನೇ ಮಾಡಿ ಅದರಲ್ಲಿರೋ ಖುಷಿ ಹೌದು ಈ ರೆಡಿ ಫುಡ್ ಅಲ್ಲಿ ಇರೋದಿಲ್ಲ. ನಾನು ನಮ್ಮ ಆತ್ಮೀಯ ರೈತರಿಗೆ ಹೇಳ್ತಾ ಇರ್ತೇನೆ ಯಾವಾಗೂ, ಈಗ ನೌಕರಿ ಮಾಡುವವರು, ಶಾಲೆ ಹೋಗುವವರು, ಬ್ಯಾಂಕಿಗೆ ಹೋಗುವವರು, ಮನೆಯಲ್ಲಿ ನೆಂಟರು ಇರಲಿ, ಸಂಬಂಧಿಕರು ಬಂದಿರಲಿ, ಯಾರೇ ಇರಲಿ, ಅವರು ಟೈಮ್ ಆದ ಕೂಡಲೇ ಆಫೀಸಿಗೆ ಅವರ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆದರೆ ನಾನು ಭಾಳಷ್ಟು ಕಡೆ ನೋಡಿರೋದು ವಿಚಾರ ಅಂತಂದರೆ, ರೈತರು ಯಾರಾದರೂ ಮನೇಲಿ ಇದ್ದಾರೆ, ಬಂಧು ಬಳಗದವ್ರು ಬಂದಿದ್ದಾರೆ ಅಂತಂದ್ರೆ ಹೊಲಕ್ಕೆ ಹೋಗೋದಿಲ್ಲ. ವಾರಗಟ್ಟಲೆ ದಿನ ಬಂಧು ಬಳಗದವ್ರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ಇರಬೇಕು. ಆತಿಥ್ಯ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಹಾಗಾಗಿ ಕೃಷಿ ಬಗ್ಗೆ ಕಾಳಜಿ ಕಡಿಮೆ ಆಗ್ತದೆ. ನಾನು ಹೇಳೋದು, ಈಗ ಬೇರೆಯವರು ಉದ್ಯೋಗ ಮಾಡಬೇಕಿದ್ರೆ ಹೇಗೆ ಟೈಮ್ ಇಟ್ಟುಕೊಂಡು ಬೆಳಿಗ್ಗೆ 8 ಗಂಟೆ ಆಫೀಸ್ ಹೋಗಿ 8 ಗಂಟೆ ಹೋಗಿರ್ತಾರೆ, ಹಾಗೆ ನಾವು ರೈತರು ಸಹಿತ ಏನೇ ಸಂಬಂಧ ಇಲ್ಲ, ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲು ಇರಲಿ, ಏನೇ ಇರಲಿ, ಆ ಸಂದರ್ಭದಲ್ಲಿ ನಮ್ಮ ತೋಟ ಗದ್ದೆಯಲ್ಲಿ ನಾವು ಇರಬೇಕು. ಅದೇ ನಮ್ಮ ಬಳಗದವರನ್ನು ಕರ್ಕೊಂಡು ಹೋಗ್ಬಿಡೋದು ಅಂದ್ರೆ ಮಾತ್ರ ನಾವು ಈ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಒಳ್ಳೆಯ ಫಲಿತಾಂಶ ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ರೈತರು ಹೊಲದಲ್ಲಿ ತೋಟದಲ್ಲಿ ಇರಬೇಕು ಇರಬೇಕು. ಬಂಧುಗಳನ್ನು ಕೂಡ ನೀವು ಅಲ್ಲೇ ಕರ್ಕೊಂಡು ಹೋಗಿ ಅವರು ಕೂಡ ನೋಡಿ ಖುಷಿ ಪಡ್ತಾರೆ, ತಮ್ಗೆ ಸ್ವಲ್ಪ ಅಲ್ಪ ನೆರವಿಗೂ ಬರ್ತಾರೆ, ನೆರವಿಗೂ ಬರ್ತಾರೆ. ತುಂಬಾ ಸಂತೋಷ. ಡಾಕ್ಟರ್ ಮಂಜುನಾಥ್ ಹೆಗಡೆಯವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಸಸಿ ಮಡಿ ತಯಾರಿಕೆ ಅಥವಾ ಪ್ಲಾಸ್ಟಿಕ್ ಟ್ರೇದಲ್ಲಿ ಈ ಒಂದು ತರಕಾರಿ ಸಸ್ಯಗಳು ಮತ್ತು ಬೇರೆ ಬೇರೆ ಸಸ್ಯಗಳನ್ನ ಬೆಳೆಸಿ ಮಾರೋದ್ರಿಂದ ಯಾವ ತರ ತಾವು ಉಪಕಸಬನ್ನ ಕಂಡುಕೊಂಡು ಪ್ರಯೋಜನವನ್ನು ಪಡ್ಕೊಳ್ಬಹುದು, ಉದ್ಯೋಗ ಇಲ್ಲ ಅನ್ನೋರಿಗೆ ತಾವೇ ಒಂದು ಉದ್ಯೋಗ ಕೊಡುವಷ್ಟು ಇಲ್ಲಿ ಆ ಒಂದು ಸಾಮರ್ಥ್ಯ ಬರ್ತದೆ. ಈ ಎಲ್ಲ ವಿಷಯ ಕುರಿತು ನಮ್ಮ ರೈತರಿಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಡಾಕ್ಟರ್ ಮಂಜುನಾಥ್ ಹೆಗಡೆಯವರ ಅನುಭವ ಇನ್ನೊಂದ್ಸಾರಿ ನಾವು ಕೇಳಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡಿ. 94 83 36 57 58. ಮಂಜುನಾಥ್ ಹೆಗಡೆಯವರೇ ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಉಪಕಸುಬಾಗಿ ತರಕಾರಿ ಸಸ್ಯಗಳ ಕೃಷಿ ಕುರಿತು ಮಂಜುನಾಥ್ ಎಚ್ ಹೆಗಡೆಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನೀಗ ತುರುವೇಕೆರೆ ತಾಲೂಕು ನೀರ್ಗುಂಟಿಯಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣ. ಪಾಲಿಸಯ್ಯ ಪಾರ್ವತೀಶ್ವರ ನೀನೆನ್ನಲಿದು, ಪಾಲಿಸಯ್ಯ ಪಾರ್ವತೀಶ್ವರ ಜಾಲವನ್ನು ಮಗನು ಬಯಸಿ ಪ್ರೇಮದ ಪೇ ತೊಳಲಿ ಬಳಲಿ ಬಂದೇನೋ ಸಂಸಾರವೆಂಬೋ ಏಳಿ ಬಾರಣ್ಣ, ಏಳಿ ಬಾರೋ ಪೋಗಿ ಏಳಿ ಬಾರಣ್ಣ. ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕ. ಇದುವರೆಗೆ ತುರುವೇಕೆರೆ ತಾಲೂಕು ನೀರ್ಗುಂಟೆಪಾಳ್ಯದ ಕಂಚಿರಾಯ ಹಾಗೂ ಸಂಗಡಿಗರಿಂದ ಭಜನೆ ಪದವನ್ನ ಕೇಳ್ತಾ ಇದ್ರೆ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತರ್ಜಲ ಅಭಿವೃದ್ಧಿ ಕುರಿತು ಡಾಕ್ಟರ್ ತಿಮ್ಮೇಗೌಡ ಅವರೊಂದಿಗೆ ಸಂದರ್ಶನವಿದೆ. ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನು ಸಹ ಕೇಳಬಹುದು. ಆತ್ಮೀಯ ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕೃಷಿರಂಗ ಕೇಳಿದಿರಿ.